ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ವಾಣಿಯಲ್ಲಿ ಕೃಷಿ ಹಾಗೂ ಕಲೆ ಈ ಕುರಿತು ಸಾಗರ ತಾಲೂಕು ಹುಣಸೇಕೊಪ್ಪದ ಪ್ರಸನ್ನ ಅವರೊಡನೆ ಸಂದರ್ಶನ. ಎಲ್ರಿಗೂ ನಮಸ್ಕಾರ. ನನ್ನೊಂದಿಗೆ ಸಾಗರ ತಾಲೂಕು ಹುಣಸೇಕೊಪ್ಪ ಗ್ರಾಮದ ಪ್ರಸನ್ನ ಅವರಿದ್ದಾರೆ. ಎರಡು ವಿಶೇಷತೆಗಳು, ಅವರ ಊರು ಸಮೀಪ ಹೆಗ್ಗೋಡು. ಹೆಗ್ಗೋಡು ಅಂದ ತಕ್ಷಣನೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆವಿ ಸುಬ್ಬಣ್ಣ ನೆನಪಾಗ್ತಾರೆ. ಕೆವಿ ಸುಬ್ಬಣ್ಣ ಅಂದ ತಕ್ಷಣನೇ ನೀನಾಸಂ ನೆನಪಾಗತ್ತೆ. ಅದ್ರ ಜೊತೆಗೆ ಅಲ್ಲಿಯ ಜನಗಳು ಶ್ರಮಜೀವಿಗಳು, ಮತ್ತೆ ಜೊತೆ ಜೊತೆಯಾಗಿ ಕೃಷಿಯನ್ನ ಬದುಕನ್ನಾಗಿ ಅವಲಂಬಿಸಿಕೊಂಡಿದ್ದವರು, ಅಂತಹವರಲ್ಲಿ ಪ್ರಸನ್ನ ಸಹ ಒಬ್ರು. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಪ್ರಸನ್ನ. ನಮಸ್ಕಾರ. ಈಗಾಗಲೇ ಹೇಳಿದೆ, ರಂಗಕರ್ಮಿ ಮತ್ತೆ ಕೃಷಿಕ ಅಂತ ಹೇಳಿ, ಇದರಲ್ಲಿ ಹವ್ಯಾಸ ಯಾವುದು, ಪ್ರವೃತ್ತಿ ಯಾವುದು? ಕೃಷಿ ವೃತ್ತಿ, ರಂಗಭೂಮಿ ಪ್ರವೃತ್ತಿ. ಈ ರಂಗಭೂಮಿ ಮತ್ತೆ ಕೃಷಿ ಎರಡನ್ನು ಒಟ್ಟೊಟ್ಟಿಗೆ ನೋಡ್ತಾ ಹೋದಾಗ ಈ ಎರಡರಿಂದನೂ ಒಂದಕ್ಕೊಂದು ಪೂರಕ ಅನ್ಸತ್ತಾ ಅಥವಾ ಹೇಗೆ? ಎರಡೂ ಕೃಷಿನೇ. ಇದು ರಂಗ ಕೃಷಿ, ಅದು ಭೂಮಿಯಲ್ಲಿ ಕೃಷಿ. ಸ್ವಲ್ಪ ವಿಶದವಾಗಿ ಹೇಳಿ. ನಮ್ಮ ನೀನಾಸಂ ಹುಟ್ಟಿದ್ದೇ ಕೃಷಿಕರಿಂದ. 1949 ಈಗಿನ ನಮ್ಮ ಕೆ ವಿ ಸುಬ್ಬಣ್ಣನವರ ತಂದೆ ಅವರ ಕಾಲದಲ್ಲಿ ಸುತ್ತಮುತ್ತಲಿನ ಕೃಷಿಕರೆಲ್ಲ ಸೇರಿ ಸಂಜೆ ಟೈಮಲ್ಲಿ ನಾಟಕ ಆಡೋದಕ್ಕೆ ಶುರು ಮಾಡಿತ್ತು. ಆಮೇಲೆ ಸೋಗಿ ಗುಡಿಸಲಲ್ಲಿ ಸ್ಟೇಜನ್ನು ಕಟ್ಕೊಂಡು ಅಲ್ಲಿ ಕಂಪ್ನಿ ನಾಟಕ ಮಾಡ್ತಿದ್ರಂತೆ. ಆಮೇಲೆ ಸುಬ್ಬಣ್ಣವರು ಓದ್ಕೊಂಡು ಬಂದಮೇಲೆ ಅವರು ಇದನ್ನು ಈ ರೀತಿ ಅಗಾಧವಾದ ಪ್ರಮಾಣದಲ್ಲಿ ಬೆಳೆಸಿದ್ದಾರೆ ಮತ್ತು ಕಟ್ಟಿದ್ದಾರೆ. ಅದರಿಂದ ಮೊದಲಿಂದಲೂ ಕೂಡ ಎಲ್ಲ ಕೃಷಿಕರೇ ಇದರಲ್ಲಿ ಇರೋದ್ರಿಂದ ಕೃಷಿಕನಿಗೆ ಒಂದು ಮನರಂಜನೆಯೂ ಬೇಕು, ಇಲ್ಲಾಂದರೆ ಅವನಿಗೆ ಒಂದು ಉತ್ತೇಜನ ಸಿಗಲ್ಲ, ಒಂದು ಫ್ರೆಶ್ ಅಪ್ ಆಗೋಕ್ಕಾಗಲ್ಲ. ಯಾವಾಗಲೂ ಬರೀ ಕೆಲಸನೇ ಮಾಡ್ತಾಯಿದ್ರೂ ಆಗಲ್ಲ, ಈ ಥರದ್ದು ಬೇಕಾಗುತ್ತೆ. ಅದರಿಂದ ನಮ್ಮ ಕೃಷಿಗೂ ಕೂಡ ಇದು ಸ್ಫೂರ್ತಿ. ಈಗ ನಾನು ಒಂದು ನಾಟಕ ಮಾಡಿದರೆ ಸುಮಾರು 6 ನನಗೆ ಅದೊಂದು ಹೆಮ್ಮೆ ಇರುತ್ತೆ ನನ್ನ ಒಳಗಡೆ. ಅಥವಾ ಒಂದು ನಾಟಕ ಮಾಡಿಸಿದ್ರು ಅಷ್ಟೇ, ಅಥವಾ ಒಂದು ಹಾಡು ಹೇಳಲಿ, ಒಂದು ಹಾಡು ಬರೀಲಿ, ನಾಟಕ ಬರೀಲಿ, ಈ ಥರದ್ದೆಲ್ಲ ಮಾಡ್ತಿರ್ತೀವಿ ನಾವು. ಅದು ಮಾಡುವಾಗ ಅದರ ಉತ್ತೇಜನ 6 ನನ್ನೊಳಗೆ ಸ್ಫೂರ್ತಿ ಕೊಡ್ತಾ ಇರ್ತೀವಿ. ನಾನು ಇದನ್ನು ಬರೆದೇನೆ, ಅದು ಹಾಗೆ ಮಾಡಿದ್ದೀನಿ, ಇದು ಹೀಗೆ ಮಾಡಿದ್ದೀನಿ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅದರಲ್ಲಿ ಏನೋ ಬದಲಾವಣೆ ತರಬೇಕು ಅಂತ ಮಾಡ್ತಾ ಮಾಡ್ತಾ ಕೆಲಸ ಸ್ವಲ್ಪ ಚುರುಕಾಗುತ್ತೆ. ಇದು ಒಂದಕ್ಕೊಂದು ಪೂರಕವಾಗಿದೆ, ಪೂರಕವಾಗಿದ್ರೇ ಅದು ಹೆಚ್ಚು ಪರಿಣಾಮಕಾರಿಯಾಗ್ತದೆ ಅಂತ ನಮ್ಮ ಅನುಭವ. ಅಂದ್ರೆ ನೀವು ಬಿಡುವಿನ ವೇಳೆಯಲ್ಲಿ ನಾಟಕ ಈ ತರದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಕೊಳ್ಳೋದ್ರಿಂದ ನಿಮಗೆ ಹೆಚ್ಚು ಉತ್ತೇಜನ ಸಿಗುತ್ತೆ, ನೀವು ಹೆಚ್ಚು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಉಲ್ಲಾಸ ಭರಿತವಾಗಿರುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಅಷ್ಟೇ ಅಲ್ಲ, ಕೆಲಸ ಚುರುಕು ಕೂಡ ಆಗ್ತದೆ. ಇಲ್ಲಾಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಯಾಂತ್ರಿಕವಾಗಿ ಕೆಲಸ ನಿಧಾನ ಆಗ್ಬೋದು. ಆದ್ರೆ ಅದು ಇದ್ದಾಗ ಅದಕ್ಕೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು, ಬೇಗ ಮುಗಿಸ್ಬೇಕು ಇದನ್ನ ಅಂತೇಳಿ ಸ್ವಲ್ಪ ಕೆಲಸ ಚುರುಕು ಮಾಡೋದು ಇದೆ. ಬಹುಶಃ ಇದು ಒಂದು 20 ಅಥವಾ 25 ಕೆಳಗಿನ ಮಾತುಗಳು ಅಂತ ನಾನು ಭಾವಿಸ್ಬೋದು. ನಮಗೆ ಇದೇ ಉತ್ಸಾಹನೇ ಇದೆ. ನಾವು ಒಟ್ಟು ಸಾರ್ವಜನಿಕವಾಗಿ ಆದರೂ ಒಂದು ಚಟುವಟಿಕೆ ತೊಡಸ್ಕೊಳ್ಳೇಬೇಕು ಮನುಷ್ಯ ಸಂಕಜೀವಿ. ಆದರೆ ಅವರವ್ರಿಗೆ ಏನು ಸಾಧ್ಯತೆ ಇದೆ ಅದರಲ್ಲಿ ತೊಡಸ್ಕೊತಾರೆ. ಈಗ ನನಗೆ ಹೆಗ್ಗೋಡು ಹತ್ರನೇ ಇದೆ, ನಾನು ಅಲ್ಲಿಯ ಒಬ್ಬ ಸದಸ್ಯನೇ ಹೌದು, ಅಲ್ಲಿ ಡೈರೆಕ್ಟರ್ ಹೌದು, ಅದನ್ನು ನನಗೆ ಸಾಧ್ಯತೆ ಅದಿದೆ. ಆದರೆ ಪ್ರತಿಯೊಬ್ಬನಿಗೂ ಒಂದು ಕ್ರಿಯಾಶೀಲತೆ ಇದ್ದಾಗ ಅವನು ತನ್ನ ಕ್ರಿಯಾಶೀಲತೆಯ ಹೊರಗೆ ಹಾಕೊಳ್ಳಕ್ಕೆ ಏನಾದ್ರೂ ಒಂದು ಮಾಧ್ಯಮ ಬೇಕು ಅವನಿಗೆ. ಅವನಿಗೆ ತನ್ನ ಸಮೀಪದಲ್ಲಿ ಏನಿದೆ ಅದನ್ನು ಬಳಸ್ಕೊಂಡು ಅವನು ಆ ಥರ ಮಾಡ್ಕೋತಾನೆ. ಆದರೆ ಅವರವ್ರ ಮಾಧ್ಯಮ ಬೇರೆ ಇರ್ಬೋದು. ಕೆಲವರು ಸಿನಿಮಾ ಕ್ಷೇತ್ರ ಇರ್ಬೋದು, ಕೆಲವರು ಕಿರುಚಿತ್ರ ಇರ್ಬೋದು, ಕೆಲವರು ನಾಟಕ ಇರ್ಬೋದು, ಕೆಲವರು ಸಾರ್ವಜನಿಕವಾಗ ಹೋರಾಟಗಳಲ್ಲಿ ತೊಡಸ್ಕೊಂಡಿರ್ಬೋದು. ಈ ಥರದ್ದು ಏನೇನೋ ಇದೆ, 108 ಇದೆ ಬಿಡಿ. ಅದರಲ್ಲಿ ಯಾವ್ದಾದ್ರೂ ಅವ್ರಿಗೆ ಸಾಧ್ಯತೆ ಇರೋದನ್ನ ನಾವು ತೊಡಸ್ಕೊತಾರೆ. ನೀವು 2 ಯಾಂತ್ರೀಕರಣ ಅನ್ನೋ ಒಂದು ಪದನ ಉಪಯೋಗ ಮಾಡಿದ್ರಿ. ಈ ಯಾಂತ್ರೀಕರಣ ಅಂತ ಹೇಳಿದ್ರೆ ಮನುಷ್ಯನ ಆಲೋಚನೆಗಳ ಮೇಲೂ ಯಾಂತ್ರೀಕರಣ ಆಗ್ತಾ ಇದೆಯೋ ಅಥವಾ ಅವನು ಮೂಲಭೂತವಾದ ಒಂದು ಸಂಸ್ಕೃತಿಯನ್ನ ಇಟ್ಕೊಂಡು ಯಾಂತ್ರೀಕರಣಕ್ಕೆ ಒಡ್ಡಗೋಬೇಕೋ ಹೇಗೆ? ಇಲ್ಲ, ಅದು ಮನುಷ್ಯನ ಮನಸ್ಸೇ ಯಾಂತ್ರೀಕರಣದ ಹೋಗ್ತಾ ಇದೆ. ಈಗ ಅದು ಬಹಳ ಹೆಚ್ಚಾಗ್ಬಿಟ್ಟಿದೆ, ಬಹಳ ಕಡಿಮೆ. ಮೂಲ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಯಾಂತ್ರೀಕರಣವನ್ನು ಒಂದಕ್ಕೊಂದು ಮಿಲನ ಮಾಡಿ ತಗೊಂಡು ಹೋಗೋರು ಕಡಿಮೆ ಇದೆ. ಅಂತ ಸ್ಥಿತಿ ಕಡಿಮೆ ಇದೆ. ಹೆಚ್ಚು ಜನ ಸ್ವಲ್ಪ ಹಣದ ಆಮಿಷಕ್ಕೆ ಆಸೆಗೆ ಬಿದ್ದಿರೋದ್ರಿಂದ ಸ್ವಲ್ಪ ಸಮಸ್ಯೆ ಇದೆ. ಯಾಂತ್ರೀಕರಣವೇ ಮೇಲ್ಗೈಯಾಗಿ ಇದು ನಮ್ಮ ಸಂಸ್ಕೃತಿ ಸ್ವಲ್ಪ ಕಳೆಗುಂತ ಇದೆ ಅಂತ ಅನಿಸುತ್ತೆ. ಆದ್ರೆ ಒಂದಿಷ್ಟು ಜನ ಅಂತೂ ಇದರಲ್ಲಿ ಎರಡನ್ನು ಮೇಳೆಸ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ನಾವು ಸಂಪೂರ್ಣ ಯಾಂತ್ರೀಕರಣವನ್ನ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಂಪೂರ್ಣ ನಾನು ಬರೀ ಜಾನಪದದಲ್ಲಿ ಬದುಕ್ತೀನಿ ಅಂದ್ರೂ ಆಗಲ್ಲ. ಅವೆರಡರ ಮಧ್ಯದಲ್ಲಿ ಕಂಡ್ಕೋಬೇಕಾಗಿದೆ ನಾವೇ. ಪ್ರಸನ್ನ ಅವರಿಗೆ ಅನೇಕ ಪ್ರಲೋಭನೆಗಳು ಬರ್ತವೆ. ಚೆನ್ನಾಗಿದ್ದೀರಿ, ನಾಟಕ ಗೊತ್ತಿದೆ, ಡೈರೆಕ್ಟರ್ ಆಗಿದ್ದೀರಿ, ಎಷ್ಟೋ ಕಡೆಗಳಲ್ಲಿ ಭಾಗವಹಿಸಿದ್ದೀರಿ. ಒಂದು ಮುಂದಿನ ಹಂತ ಅಂತ ಹೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ಜನ ಅಂದ್ಕೊಂಡ ಹಾಗೆ ಒಂದು ಸಿನಿಮಾ ರಂಗಕ್ಕೆ ನೀವು ಪ್ರವೇಶ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಒಂದು ಪಲ್ಲಟಗಳು ಅಥವಾ ಆ ಒಂದು ರೀತಿಯ ಕ್ರಿಯೆಗಳಲ್ಲಿ ನೀವು ವಿಮುಖರಾಗಿ ಮತ್ತೆ ಕೃಷಿ ಮತ್ತೆ ಮೂಲ ಇದನ್ನು ಹೇಗೆ ಉಳಿಸ್ಕೊಂಡ್ರಿ ಈ ತಾಕಲಾಟಗಳ ಮಧ್ಯದಲ್ಲಿ? ಆ ಥರದ ಪ್ರಲೋಭನೆಗಳು ನನಗೆ ಬಂದಿದ್ದಾವೆ. ನನಗೂ ಅದು ಅದೊಂದು ಕ್ಷೇತ್ರದಲ್ಲಿ ಒಂದು ಅನುಭವ ಪಡ್ಕೋಬೇಕು ಅಂತಲೂ ಇತ್ತು ನನಗೆ. ಆದರೆ ನಾನು ಸಣ್ಣವನಿದ್ದಾಗಲೇ ನಾನು ತಂದೆ ಕಳ್ಕೊಂಡಿದ್ದೆ, ನಾನು 15 ವರ್ಷ ಇದ್ದಾಗ. ಆವಾಗಲೇ ನನಗೆ ಗೊತ್ತಿತ್ತು, ಆಮೇಲೆ ಹಳ್ಳಿ ಜೀವನ ನಂದು. ನಾವು ನಾಟಕ ಕ್ಷೇತ್ರಕ್ಕೆ ಹೋದಾಗ ನಾವು ಗಂಡು ಮಕ್ಕಳು ಹೆಣ್ಮಕ್ಳು ಒಟ್ಟಿಗೆ ಇರ್ತೀವಿ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಶುರುವಾಗ್ಬಿಡುತ್ತೆ. ಆ ಸಂದರ್ಭದಲ್ಲೂ ಕೂಡ ನನಗೆ ಎಚ್ಚರಿಕೆ ಸದಾ ಇತ್ತು, ನನ್ನ ಹಳ್ಳಿ ಜೀವನಕ್ಕೆ ಆ ಥರ ಸಂಪೂರ್ಣವಾಗಿ ರಂಗಭೂಮಿಯಲ್ಲಿ ತೊಡಸ್ಕೊಂಡವರು ಯಾರು ಸೂಟ್ ಆಗಲ್ಲ, ಯಾಕಂದ್ರೆ ಅವ್ರಿಗೆ ರಂಗಭೂಮಿ ಬೇಕಾಗಿರುತ್ತೆ. ಆದ್ರಿಂದ ಅದಾಗಲ್ಲ ಅನ್ನೋ ಎಚ್ಚರಿಕೆ ನಾನು ಮೊದಲಿಂದಲೂ ಇತ್ತು. ಅದರಿಂದ ನಾನು ಅದರಲ್ಲಿ ಬೀಳಲಿಲ್ಲ, ಅವಕಾಶಗಳಿದ್ದವು ನನಗೆ, ಆದರೂ ನಾನು ಅದರಲ್ಲಿ ಬೀಳಲಿಲ್ಲ. ಈ ಹೇಗಿದೆ ಅಂದರೆ ಸಿನಿಮಾ ಕ್ಷೇತ್ರದಲ್ಲಿ ಸ್ವಲ್ಪ ಗೌರವ ಕಡಿಮೆ ಅಲ್ಲಿ, ಅಂದರೆ ನಾವಾಗೆ ಹುಡ್ಕೊಂಡು ಹೋಗಬೇಕು, ನಾವಾಗೆ ಬೇಡ್ಕೊಂಡು ಹೋಗಬೇಕು, ಮೊದಲು ಗೌರವ ಸಿಗಲ್ಲ, ಆಮೇಲೆ ಅವನೇನಾದರೂ ಲಕ್ಕಿಂದ ಅವನು ಚೆನ್ನಾಗಾದ್ರೆ ಮಾತ್ರ ಆಮೇಲೆ ಬೇಡಿಕೆ ಬರುತ್ತೆ. ಅದರಿಂದ ಆ ಥರದ ನಾನು ಬೇಡ್ಕೊಂಡು ಹೋಗುವ ಸ್ಥಿತಿ ಹೋಗಲೇ ಇಲ್ಲ. ಯಾರಾದರೂ ಗೌರವದಿಂದ ಕರೆದ್ರೆ ನಾನು ಗೌರವದಿಂದ ಮಾಡಲಿಕ್ಕೆ ತಯಾರಿದ್ದೆ. ಆದರೆ ನನ್ನ ಕೈಯಿಂದ ಹಣ ಖರ್ಚಾಗಬಾರ್ದು, ನಾನು ಅದರಿಂದ ಏನು ಭಾಳ ಉತ್ಪತ್ತಿ ಆಗಬೇಕು ಅಂತ ಏನಿರಲಿಲ್ಲ. ಆ ಥರದ ಮನಸ್ಥಿತಿಯಲ್ಲಿ ನಾನು ಇದ್ದವನಾದ್ರಿಂದ ನಾನು ಅದ್ರ ಹಿಂದೆ ಬೀಳಲಿಲ್ಲ, ಅದ್ರ ಹಿಂದೆ ಹೋಗಲೇ ಇಲ್ಲ. ಅದು ಹಿಂದೆ ಹೋದರೆ ನನ್ನ ಮನೆ ಹಾಳಾಗುತ್ತೆ ಅಲ್ಲಿ. ಈಗ ನನ್ನನ್ನು ನಂಬಿಕೊಂಡು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಮ್ಮ ಎಲ್ಲ ಇರ್ತಾರೆ. ಅಂದರೆ ನಮಗೆ ಗೊತ್ತಿಲ್ಲದೇ ನಮ್ಮನ್ನು ಅವಲಂಬಿಸ್ಕೊಂಡು ಎಷ್ಟೋ ಜನ ಬದುಕ್ತಿರ್ತಾರೆ, ಅದರಿಂದ ಅವರೆಲ್ಲರಿಗೂ ತೊಂದರೆ ಆಗುತ್ತೆ. ಆಮೇಲೆ ಕೃಷಿಯೇ ಭಾಳ ನಮ್ಮ ಬದುಕಿಗೆ ಸ್ವಲ್ಪ ನೆಮ್ಮದಿಯನ್ನು ಕೊಡುವಂಥದ್ದು ಅನ್ನೋದು ಕೂಡ ನನಗೆ ಗೊತ್ತಿದೆ. ಇದೆಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಹಿಂದೆ ವಾಪಸ್ಸು ನಮ್ಮ ಜಾನಪದಕ್ಕೆ ನಮ್ಮ ಹಳ್ಳಿಗೆ ಬರ್ತದೆ ಅನ್ನೋದು ಇವತ್ತು ಕೊರೋನಾ ತೋರಿಸ್ಕೊಟ್ಟಿದೆ ಅಂತ ಸ್ಥಿತಿ ಬಂದಿದೆ ಅಂತ. ಅದನ್ನು ಯಾವತ್ತೂ ನಂಬ್ಕೊಂಡೇ ಇದ್ದೆ ನಾನು, ಅದರಿಂದ ಆ ಸಮಸ್ಯೆ ಆಗಲಿಲ್ಲ. ಆದರೆ ಸಿನಿಮಾ ಕ್ಷೇತ್ರ ಮತ್ತು ಕಿರುಚಿತ್ರ ಧಾರಾವಾಹಿಗಳಲ್ಲೂ ಕೂಡ ನನಗೆ ಸಣ್ಣ ಪುಟ್ಟ ಅನುಭವಗಳು ಸಿಕ್ಕಿದೆ, ಅದರಿಂದ ನನಗೆ ತೃಪ್ತಿ ಇದೆ. ನನಗೆ ಅದರಿಂದ ಹೋಗಬೇಕು ಅಂತ ಇವತ್ತಿಗೂ ಇಲ್ಲ, ಯಾರಾದರೂ ಕರೆದ್ರೆ ಈಗಲೂ ಹೋಗಿ ಮಾಡ್ತೀನಿ. ಆದರೆ ಆಗ ಹೋಗೋದ್ರಿಂದ ಇದನ್ನು ನಾನು ಬಿಡೋದಿಲ್ಲ, ರಂಗಭೂಮಿ ಮತ್ತು ನನ್ನ ಕೃಷಿ ಇದು ಗಟ್ಟಿ ಹಿಡ್ಕೊಂಡಿದ್ದೀನಿ, ಇದು ನಾನು ಕೊನೆಯವರೆಗೂ ಇದು ಹಿಡ್ಕೊಂಡೇ ಇರ್ತೇನೆ. ಇದೇ ಪ್ರಶ್ನೆನ ಇನ್ನೊಂದು ರೀತಿಯಲ್ಲಿ ಕೇಳ್ತೇನೆ. ಪರಂಪರೆ ಮತ್ತು ಪ್ರತಿಭಟನೆ ಅಂತ ಹೇಳ್ತಾರೆ, ಎಲ್ಲಿ ಪರಂಪರೆಯಿಂದ ಬಂದಿರುತ್ತೆ ಅಲ್ಲಿ ಒಂದು ಸಣ್ಣ ಮಟ್ಟದ ಪ್ರತಿಭಟನೆಯೂ ಇರುತ್ತೆ. ಅದು ನಮ್ಮ ಮನಸ್ಸಿರಬಹುದು, ನಮ್ಮ ಸಂಪ್ರದಾಯಗಳ ರೀತಿ ಇರಬಹುದು, ಅಥವಾ ನಾವು ಅಂದುಕೊಂಡ ಬದುಕಿನ ರೀತಿ ಇರಬಹುದು. ಈ ಒಂದು ತಾಕಲಾಟ ಮತ್ತು ಪಲ್ಲಟಗಳು, ಯಾಕೆಂದರೆ ನೀವು ಮಾತಾಡ್ತಾ ಒಂದು ಮಧ್ಯದಲ್ಲಿ ಹೇಳಿದ್ರಿ ಪ್ರೀತಿ ಪ್ರಣಯ, ಇದನ್ನೆಲ್ಲ ದಾಟಿ ಆ ಹಂತ ನಾನು ಇನ್ವಾಲ್ವ್ ಆಗದಲೇ ಬೇರೆ ರೀತಿಯ ಒಂದು ಬದುಕನ್ನು ಕಟ್ಕೋಬೇಕು ಅಂತ, ಇದನ್ನು ಹೇಗೆ ನಿಭಾಯಿಸಿದ್ರಿ ಆ ವಯಸ್ಸಿನ ಜೊತೆಗೆ ನಾವು ಲೆಕ್ಕ ಹಾಕೋದಾದ್ರಿ? ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಸಂಸ್ಕೃತಿ ಇರುತ್ತೆ, ಒಂದೊಂದು ಆಚರಣೆ ಇರುತ್ತೆ, ಒಂದೊಂದು ಧರ್ಮದಲ್ಲಿ ಒಂದೊಂದು ಥರ ಇರುತ್ತೆ. ನಾವು ಯಾವ ಧರ್ಮದಲ್ಲಿ ಹುಟ್ಟಿದ್ದೀವಿ ಆ ಧರ್ಮದ ಸಂಸ್ಕಾರ ಸಂಸ್ಕೃತಿ ನಾವು ಬಂದಿರುತ್ತೆ, ಸ್ವಾಭಾವಿಕ. ಅದು ಯಾವ ಧರ್ಮ ಹೆಚ್ಚು ಅಲ್ಲ, ಯಾವ ಧರ್ಮ ಕಡಿಮೆ ಅಲ್ಲ, ಎಲ್ಲ ಒಂದೇ. ಅದು ಎಲ್ಲರೂ ಮನುಷ್ಯ ಅಷ್ಟೇ, ಮನುಷ್ಯರು ಮಾತ್ರ. ನಾವು ಅದನ್ನು ಮಾಡ್ಕೊಂಡಿದ್ದೀವಿ. ಹೀಗೆ ಮಾಡುವಾಗ ನಾವು ಯಾವ ರೀತಿಯ ಸಂಸ್ಕಾರ ನಾವು ಬಂದಿರುತ್ತೆ ಅನ್ನೋದ್ರ ಮೇಲೂ ಕೂಡ ಅದು ಅವಲಂಬಿತ ಆಗಿರುತ್ತೆ. ಆದರೆ ನೀವು ಹೇಳಿದಾಗ ಆ ತಾಕಲಾಟಗಳು ಇದ್ದೇ ಇದೆ. ಆಮಿಷಗಳಿಗೆ ಬೀಳ್ದೇನೆ ನಮ್ಮ ಗುರಿಯನ್ನು ತಲುಪುವ ದಿತ್ತಪ್ಪೋಗೋದ್ರೂ ಇರುತ್ತೆ, ಇಲ್ಲ ಅಂತಲ್ಲ. ನಮ್ಗೆ ಇನ್ನೊಂದು ಏನು ಅಂದರೆ, ಈ ಸಮಾಜದಲ್ಲಿ ಸದಾ ನನ್ನ ಜವಾಬ್ದಾರಿ ಏನು, ನಾನು ಯಾಕೆ ಇಲ್ಲಿ ಹುಟ್ಟಿದ್ದೀನಿ, ನಾನು ಹೋಗುವಾಗ ನಾನು ಏನು ಮಾಡಬೇಕಾಗಿದೆ ಅನ್ನುವ ಒಂದು ಕ್ಲಾರಿಟಿ ನನಗಿರಬೇಕು. ಈಗ ನಾವು ದೇವರು ಇದಾನೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ, ಆದರೆ ಅವನು ಇದ್ಬಿಟ್ಟಿದ್ರೆ ಅಂತ ಒಂದು ಅನುಮಾನ ಇರುತ್ತೆ, ಕೆಲಸ ಇಲ್ಲ ಅನ್ನೋದು ಅನಿಸುತ್ತೆ. ಆದರೆ ಅವೆರಡರ ಮಧ್ಯನೇ ನಾವು ಹೋಗ್ತಾ ಇರ್ತೀವಿ. ನಮಗೆ ದೇವರನ್ನು ವಿರೋಧಿಸೋದು ಬೇಡ, ಅದನ್ನು ಪುರಸ್ಕಾರನೂ ಮಾಡೋದಿಲ್ಲ, ಅದನ್ನು ಅತಿಯಾಗಿ ಹಚ್ಕೊಂಡು ಹೋಗೋದಿಲ್ಲ, ಹಾಗಂತ ವಿರೋಧಿಸೋಕೆ ಹೋಗೋದಿಲ್ಲ. ಅದೇ ರೀತಿಯಲ್ಲೂ ಕೂಡ ಈಗ ನಮ್ಮ ಜಾನಪದವೇ ಶ್ರೇಷ್ಠ, ಅದು ಬಿಟ್ಟರೆ ಬೇರೆ ಯಾವುದೋ ಶ್ರೇಷ್ಠ ಅಲ್ಲ ಅಂತಲೂ ನಾನು ಹೋಗೋದಿಲ್ಲ, ಅಥವಾ ಆಧುನಿಕವಾದದನ್ನು ವಿರೋಧಿಸೋಕೆ ಹೋಗೋದಿಲ್ಲ, ಅಥವಾ ಅದೇ ಶ್ರೇಷ್ಠ ಅಂತಲೂ ಹೋಗೋದಿಲ್ಲ. ನಾನು ಸಾಯುವವರೆಗೆ ನಾನು ಏನು ಮಾಡ್ಬೋದು ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇಟ್ಕೊಂಡು ನೀವು ಹೋಗ್ತಾ ಇರ್ತೀನಿ. ಅದರಿಂದ ನಾನು ಜೀವನನೇ ಆಗಿ ಮಾಡೋದು, ಅದರಿಂದ ನನಗೆಲ್ಲೂ ತೀರಾ ಸಮಸ್ಯೆ ಬರಲ್ಲ. ಯಾರು ಇಷ್ಟ ಆಗಲ್ಲ ನಾನು ಅವರಿಂದ ದೂರ ಆಗ್ಬಿಡ್ತೀನಿ ಅಷ್ಟೇ, ಅವರ ಸುದ್ದಿಗೆ ಹೋಗಲ್ಲ. ಯಾರು ನನಗೆ ಇಷ್ಟ ಆಗ್ತಾರೆ ಅವ್ರನ್ನ ಹಚ್ಕೋತೀನಿ ಅಷ್ಟೇ ಬಿಟ್ಟರೆ, ನನ್ನನ್ನು ವಿರೋಧಿಸೋರು ಪ್ರಪಂಚ ದೊಡ್ಡಕ್ಕಿದೆ, ಅವ್ರವ್ರಿಗೆ ಬೇಕಾದ್ರೆ ಅವ್ರು ಬದುಕ್ಬೋದು. ನನ್ನದನ್ನು ಬೇರೆಯವರು ಫಾಲೋ ಮಾಡಬೇಕು ಅಂತಲೂ ನನಗಿಲ್ಲ, ಬೇರೆಯವ್ರನ್ನ ಫಾಲೋ ಮಾಡಬೇಕು ಅಂತಲೂ ನನಗೆ ಯಾವ ಭ್ರಮೆ ಇಲ್ಲ. ನಾನು ಯಾರನ್ನು ವ್ಯಕ್ತಿ ಪೂಜೆನೂ ಮಾಡಲ್ಲ, ಏನೂ ಮಾಡಲ್ಲ. ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಮುಂದೆ ಹೋಗ್ತಾ ಇರ್ತೀನಿ. ಏನು ತಿಳ್ಕೊಂಡಿದ್ದೀವಿ ಅದ್ರ ಮುಖಾಂತರ ನಾವು ಹೋಗ್ತಿರ್ತೀವಿ, ಅದು ತಪ್ಪು ಅಂತ ಗೊತ್ತಾದಾಗ ಅದನ್ನು ತಿದ್ಕೋತೀವಿ, ಅದು ಸರಿ ಇದ್ರೆ ಮುಂದೆ ಹೋಗ್ತಿರ್ತೀವಿ. ಆದ್ರೆ ಆ ಕಡೆ ಈ ಕಡೆ ಕಣ್ಣು ಹಾಯಿಸ್ಬೇಕು ಬಿಟ್ರೆ ನನ್ನ ಗುರಿ ನೇರನೇ ಇರಬೇಕು. ಅಲ್ಲಿ ನೋಡ್ತಾ ಹೋಗ್ತಾ ಇರ್ಬೇಕು ಅಂತ ಆ ಥರದಲ್ಲಿ ನಾನು ಬದುಕ್ತಾ ಬಂದಿರೋದ್ರಿಂದ ಅಂತಹ ತಾಕಲಾಟಗಳನ್ನು ನಾನು ನಿಭಾಯಿಸ್ಕೊಂಡು ಇವತ್ತರೆಗೂ ಮುಂದೆ ಹೋಗ್ತಾ ಇದ್ದೀನಿ. ಒಳ್ಳೆಯದು ಪ್ರಸನ್ನ ಅವರು. ಇದುವರೆಗೆ ನಾವು ಜೀವನದ ತಾಕಲಾಟಗಳು, ರಂಗಭೂಮಿ, ಇದು ಕೃಷಿಗೆ ಹೇಗೆ ಪೂರಕ, ಈ ವಿಚಾರ ಎಲ್ಲ ತಿಳಿಸಿದ್ರಿ. ಮುಂದೆ ಭೇಷ್ ಪ್ರಸನ್ನ, ಒಳ್ಳೆ ಕೆಲಸ ಮಾಡಿದ್ದೀರಿ, ಕೃಷಿನಲ್ಲಿ ಚೆನ್ನಾಗಿ ತೊಡಗಿಸ್ಕೊಂಡಿದ್ದೀರಿ ಅಂತ ನಾಲ್ಕು ಜನ ಸುತ್ತಮುತ್ತಲಿನವರು ಅಥವಾ ಬೇರೆಯವರು ಹೇಳಿದಾಗ ನೀವು ಏನೇನು ಪ್ರಯೋಗಗಳನ್ನು ಮಾಡಿದ್ದೀರಿ? ಕೃಷಿಯಲ್ಲಿ ತುಂಬ ಪ್ರಯೋಗ ಮಾಡಿದ್ದೀನಿ, ಈ ರಂಗಭೂಮಿಯಲ್ಲೂ ನಾವು ಪ್ರಯೋಗ ಮಾಡಿದ್ದೀವಿ, ಹಾಗೆ ಕೃಷಿಯಲ್ಲೂ ತುಂಬ ಪ್ರಯೋಗಗಳನ್ನು ಮಾಡಿದ್ದೀನಿ. ನಾನು ಸಣ್ಣ ಇದ್ದಾಗಿಂದ ನನಗೆ ಮನೆಯ ಯಜಮಾನಿಕೆ ಸಿಕ್ತು ತಂದೆ ತೀರೋದ್ರಿಂದ, ಆಗಿಂದ ನನಗೆ ಯಾರು ಮಾಡ್ದಿರೋದು ಏನೋ ನಾನು ಮಾಡಬೇಕು ಅಂತ, ಇದೊಂದು ಹೆಚ್ಚು ಜನರಿಗೆ ಇರುತ್ತೆ, ಯಾರು ಮಾಡ್ದಿರೋದು ಏನೋ ಮಾಡಬೇಕು ಒಂದು ಆದರ್ಶದ ಹುಚ್ಚದು, ಅಂದರೆ ಎಲ್ಲ ಮನುಷ್ಯರಿಗೂ ಒಂದು ಆದರ್ಶ ಇರುತ್ತೆ ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಆಮೇಲೆ ಅದು ಹತ್ತಿರ ಹೋದಾಗ ಅದು ಆಗಲ್ಲ ಅಂತ ಗೊತ್ತಾದಾಗ ಆ ಹುಚ್ಚು ಕಡಿಮೆ ಆಗಿ ಮತ್ತೊಂದು ಆದರ್ಶಕ್ಕೆ ಹೋಗ್ತೀವಿ. ಜೀವಮಾನಿ ನಾವು ಆದರ್ಶದ ಹುಚ್ಚಲ್ಲೇ ಬದುಕ್ತೀವಿ, ಕೆಲವರು ಯಾವುದೋ ಒಂದಕ್ಕೆ ಜೋತ್ಕೊಂಡು ಹೋಗ್ತಿರ್ತಾರೆ. ಹಾಗೆ ನಾನು ವ್ಯಾಪಾರವನ್ನು ಮಾಡಿದೆ ಇದ್ರ ಮಧ್ಯೆ, ನಮ್ಮ ಜಾನುವಾರುಗಳಿಗೆ ಬರ್ತಕ್ಕಂಥ ಹಿಂಡಿಗಳಲ್ಲಿ ಯೂರಿಯಾ ಗೊಬ್ಬರ ಜಾಸ್ತಿ ಹಾಕ್ಬಿಡ್ತಾರೆ, 1.5% ಹಾಕ್ಬೋದು ಅಂತ ಶಿಫಾರಸ್ಸಿದೆ, 5% ಹಾಕ್ತಾರೆ. ಆದ್ದರಿಂದ ಜಾನುವಾರುಗಳಿಗೆ ಮೈ ಮೇಲೆ ಕಜ್ಜಿಗಳಾಗೋದು, ಇನ್ಸುಮಿನೇಷನ್ ಇಲ್ಲದೆ ಇರೋದು, ಗರ್ಭ ನಿಲ್ಲದೆ ಇರೋದು ಅಥವಾ ಕೆಚ್ಚಲು ಭಾವ ಆಗೋದು, ಈ ಥರದ್ದು ಏನೇನೋ ಸಮಸ್ಯೆಗಳಾಗ್ತಾ ಇತ್ತು. ನಾನು ದನ ಸಾಕಿದ್ರಿಂದ ನನಗೆ ಈ ಥರದ ಕೆಲವರು ಹೇಳಿದ ಮಾತುಗಳನ್ನು ಕೇಳಿ ನಾನೇ ಒಂದು ಪ್ರಯೋಗ ಮಾಡಿದೆ. ಸಾಗರದಲ್ಲೇ ಕಾಳು ಕಡಿ, ನುಚ್ಚು, ಸಿಪ್ಪೆ ಇಂಥವನ್ನ ತಗೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಜಾನುವಾರಿ ಕೊಟ್ಟೆ. ಅದರಿಂದ ಹಾಲೇನು ಕಡಿಮೆ ಆಗಲಿಲ್ಲ, ಜಾನುವಾರಿ ಒಳ್ಳೇದಾಯಿತು, ಆದರೆ ಕಾಸ್ಟ್ಲಿ ಆಯಿತು. ಆಗ ನಾನು ಕೆಲವು ಸ್ನೇಹಿತರೆಲ್ಲ ಹೇಳಿದೆ ಹೀಗಿದೆ ನೋಡಿ ಈ ಥರ ಮಾಡ್ಬೋದು ಅಂತ, ಅವರೆಲ್ಲ ಮಾಡು ನೋಡೋಣ ಅಂದರು. ಅದರಿಂದ ನಾನು ಅಲ್ಲಿ ಹುಬ್ಬಳ್ಳಿಗೆ ಹೋಗಿ, ಬೆಳಗಾವಿಗೆ ಹೋಗಿ ಅಲ್ಲಿ ಜೋಳದ ದಂಟಿನ ಪುಡಿ ತಗೊಂಡು ಈ ಥರದ್ದು ಏನೇನೆಲ್ಲ ತಗೊಂಡು ಬಂದು ಇಲ್ಲಿ ಸಾಗರದಲ್ಲಿ ತಂದು ಎಲ್ಲ ಮಿಕ್ಸ್ ಮಾಡಿ ಒಂದಿಷ್ಟು ಜನರಿಗೆ ಕೊಡ್ತಾ ಬಂದೆ. ಹೀಗೆ ಮಾಡ್ತಾ ಮಾಡ್ತಾ 15 ವರ್ಷ ಮಾಡಿದೆ, ಎಲ್ಲರೂ ಸಪೋರ್ಟ್ ಮಾಡಿದ್ರು ನನಗೆ. ಅದರಿಂದ ಹೀಟಿಗೆ ಬರದೇ ಇರೋ ಜಾನುವಾರುಗಳು ಹೀಟಿಗೆ ಬರೋಕೆ ಹಿಡಿದ್ವು, ಆಮೇಲೆ ಇನ್ಸುಮಿನೇಷನ್ ಒಂದೇ ಸರಿ ನಿಲ್ಲಕ್ಕೆ ಹಿಡಿತು, ಚೇಂಜ್ ಆಯಿತು, ಹಾಲು ರುಚಿ ಜಾಸ್ತಿ ಆಯಿತು, ಆಮೇಲೆ ಸಗಣಿಯಲ್ಲೂ ಕೂಡ ಏನೋ ಬದಲಾವಣೆ ಕಾಣ್ತು. ಇದನ್ನೆಲ್ಲ ಹೇಳಿದ್ರು ನನಗೆ ಭಾಳ ಸಂತೋಷ ಆಗೋದು. ಒಬ್ಬ ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟ್ರು ಹೊಸನ ಸಾಗುಪ್ತಲ್ಲಿ, ಅವರು ಒಂದಿವಸ ಕರೆದ್ರು ನನಗೆ, ನೀವು ಬನ್ನಿ ನಿಮ್ಮ ಹಿಂಡಿಯಿಂದ ಜಾನುವಾರು ಇಂಥ ಒಳ್ಳೆ ಪರಿಣಾಮ ಆಗ್ತಿದೆ, ನೀವೇನು ಹಾಕ್ತಿದ್ರಿ, ಏನು ಮಾಡ್ತಿದ್ರಿ ನೀವು ಅಂತ. ನಾನು ಏನೇನು ಮಾಡ್ತಿದ್ದೀನಿ ಎಲ್ಲ ಹೇಳಿದೆ ಅವ್ರ ಹತ್ರ. ಅವ್ರು ಹೇಳಿದ್ರು, ನೋಡಿ ಯಾರೂ ಬಿಸ್ನೆಸ್ ಮಾಡೋರು ತಾವು ಏನು ಮಾಡ್ತಿದ್ದೀವಿ ಅಂತ ಯಾರಿಗೂ ಹೇಳಲ್ಲ, ನೀವು ಓಪನ್ ಆಗಿ ನನ್ನ ಹತ್ರ ಅಷ್ಟು ಹೇಳಿದಿರಿ, ಆದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ನೀವು ಪ್ರಾಮಾಣಿಕರು ಅಂತ. ಅದ್ರ ಜೊತೇಲಿ ನೀವು ಇನ್ನೊಂದು ಫಸ್ಟ್ ಕ್ವಾಲಿಟಿದೊಂದು ಮಾಡಿ ಅಂತ ಅವರು ಸಜೆಷನ್ ಕೊಟ್ಟರು, ಅದನ್ನು ಕೂಡ ನಾನು ಮಾಡಿದೆ. ಹಾಗೆ ಅದೊಂದು ಪ್ರಯೋಗ ಮಾಡಿ 15 ವರ್ಷಗಳ ಕಾಲ ಮಾಡಿ, ಅದು ಏನಪ್ಪ ಅಂದರೆ ಜನರ ಮನೆ ಮನೆ ಬಾಗಿಲು ತಗೊಂಡು ಕೊಡ್ತಿದ್ದೆ, ಹಣ ಕೊಡ್ತಿರ್ಲಿಲ್ಲ ಜನ, ಆದ್ದರಿಂದ ಅದು ನಾನು ಸ್ವಲ್ಪ ಕೈ ಸುಟ್ಕೊಂಡು ಬಿಟ್ಟೆ. ಹಾಗೆಯೇ ಬಿಳಿ ಹುಲ್ಲು ವ್ಯಾಪಾರ ಮಾಡಿದೆ, ಆಮೇಲೆ ಈ ಸಾವಯವ ವಸ್ತುಗಳನ್ನು ಇವತ್ತು ವ್ಯಾಪಾರ ಮಾಡ್ತೀನಿ ನಾನು, ಜೇನುತುಪ್ಪ, ಬೆಲ್ಲ ಈ ಥರದ ಅನೇಕ ವಸ್ತುಗಳನ್ನು ತುಂಬ ಜನ ನನ್ನ ಹತ್ರ ಬೆಂಗಳೂರಿಂದ ಎಲ್ಲ ತರಿಸ್ಕೋತಾರೆ, ಅದು ಇವತ್ತು ಮಾಡ್ತಿದ್ದೀನಿ. ನನಗೊಂದು ಉತ್ಸಾಹ ಅದು ಮಾಡಬೇಕು, ಒಳ್ಳೆ ವಸ್ತುಗಳನ್ನು ಜನರಿಗೆ ಕೊಡಬೇಕು ಅಂತ. ಅದರಿಂದ ಭಾಳ ದೊಡ್ಡ ಲಾಭ ಏನಾಗಲ್ಲ, ಆದರೆ ಒಂದು ನಾನು ಸಣ್ಣ ನನ್ನ ತಿರುಗಾಟ ಖರ್ಚಿಗಾಗುತ್ತೆ. ಅದರಿಂದ ಅದ್ರ ಜೊತೆಗೆ ನಾನು ಗೇರ್ ಹಾಕಿದೆ, ಹೈಬ್ರಿಡ್ ಗೇರ್ ಹಾಕಿದೆ, ಉಳ್ಳಾಲ ಹೈಬ್ರಿಡ್ ನಮ್ಮ ಕಡೆಗಳಲ್ಲಿ ಮೊದಲು ಹಾಕಿದ್ದು. ಅಕೇಶ್ಯ ಗಿಡನು ನೆಟ್ಟೆ, ಅದು ಈಗ ಬಿಟ್ಟೆ ಬಿಡಿ, ಅದು ವಿರೋಧ ಬಂತಲ್ಲ. ಆಮೇಲೆ ಸಿಲ್ವರ್ ಓಕ್ ಗಿಡ ನೆಟ್ಟಿದ್ದೀನಿ. ಆಮೇಲೆ ಈಗ ಬಿದಿರು, ಈ ಸಾರಸ್ ಸಂಸ್ಥೆಯವ್ರ ಜೊತೆಗೆ ನಾವು ಪರಿಸರದ ಹೋರಾಟದಲ್ಲಿ ಜೋಗದಿಂದ ಶಿವಮೊಗ್ಗದವರೆಗೆ ಕಾಲ್ನಡಿಗೆ ಜಾಥಾ ಮಾಡಿದ್ವಿ. ಆಮೇಲೆ ಪರಿಸರದ ಬಗ್ಗೆ ತುಂಬ ಶಾಲೆಗಳ ಮಕ್ಕಳನ್ನ ಸೇರಿಸಿ ವರ್ಕ್ಶಾಪ್ಗಳನ್ನು ಮಾಡಿದ್ವಿ. ಆಮೇಲೆ ಇಲ್ಲಿ ಸೆಮಿನಾರ್ಗಳನ್ನು ನಡೆಸಿದ್ವಿ ಇಲ್ಲಿ. ಆಮೇಲೆ ಅದೇ ಗಿಡಗಳನ್ನು, ಬಿದಿರನ್ನು ಈ ವರ್ಷ ನಾವು ನೆಡ್ತಾ ಇದ್ದೀವಿ. ಕಾವೇರಿ ಕಾಫಿ, ಅದನ್ನು ತಂದು ನಮ್ಮ ಎದುರುಗಡೆ ಇರೋ ಬೆಟ್ಟದಲ್ಲೆಲ್ಲ ನೆಟ್ಟೆ ನೋಡೋಣ ಅಂತ, ಅದು ಬರಲಿಲ್ಲ, ಸತ್ತೋಯ್ತು. ಹಾಗೆ ಕುಂಬಳಬಳ್ಳಿ ಹಾಕಿಬಿಟ್ಟೆ, 1 ವರ್ಷ ಇಡೀ ತೋಟ ತುಂಬ ಹಾಕಿಬಿಟ್ಟೆ, ನಮ್ಮನೆ ಖರ್ಚಿಗೆ ಅಷ್ಟು ಕುಂಬಳ ಆಯ್ತು ಬಿಟ್ಟರೆ ಏನು ಆಗಲಿಲ್ಲ. ಅದರಿಂದ ಸೋಯಾಬೀನ್ ನೆಟ್ಟೆ 1 ವರ್ಷ, ಅವಾಗೆಲ್ಲ ಯೂಜನ್ ಮೇಳಕ್ಕೆ ಹೋಗೋದು ನಾವು, ನಮ್ಮೂರಲ್ಲಿ ಕರೆಂಟ್ ಇರಲಿಲ್ಲ, ಸೀಮೆಣ್ಣೆ ದೀಪದಲ್ಲಿ ನಾನು ನಮ್ಮನೆಯಿಂದ ರಾತ್ರಿ ಹಿಡ್ಕೊಂಡು ಒಂದು ಗದ್ದೆ ದಾಟಿ ಹೋಗೋದು, ಅಲ್ಲಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸೋದು, ಅಲ್ಲಿ ಜನರ ರೈತರಿಗೆಲ್ಲ ಸೇರಿಸಿ ಅದರಲ್ಲೇ ನಾವು ಒಂದು 3 ತಿಂಗಳು ಪ್ರಾಕ್ಟೀಸ್ ಮಾಡ್ತಿದ್ವಿ. ಆಮೇಲೆ ಗ್ಯಾಸ್ ಲೈಟ್ ಕಟ್ಕೊಂಡು ನಾಟಕ ಮಾಡೋದು, ಅವಾಗ ನಾಟಕದ ಮಧ್ಯಾಹ್ನ ಯಾರೋ ಒಬ್ಬನು ಬಂದು ಗ್ಯಾಸ್ ಕಡಿಮೆ ಆಯ್ತು, ಅವ್ರು ಸುಮ್ಮನೆ ಗ್ಯಾಸ್ ಚೆನ್ನಾಗಿರುತ್ತೆ ಓಡ್ತಾ ಇರುತ್ತೆ, ಇವನು ಸ್ಟೇಜ್ ಮೇಲೆ ಕಾಣಿಸ್ಕೋಬೇಕು ಅಂತ ನಾಟಕದ ಮಧ್ಯಾಹ್ನ ಬಂದು ಅವ್ನು ಗ್ಯಾಸ್ ಹಾಕೋಗೋದು, ಈ ಥರದ್ದೆಲ್ಲ ಇತ್ತು. ಆಮೇಲೆ ಮೇಕಪ್ ಮಾಡುವಾಗಲೂ ಅಷ್ಟೇ, ಮೇಕಪ್ ಏನು ಅಂತ ಗೊತ್ತಿರಲಿಲ್ಲ ನನಗೆ, ಸಾಗರದಿಂದ ಅಂಗಡಿಯಿಂದ ಬಣ್ಣ ತಂದುಬಿಟ್ಟೆ, ಬಣ್ಣ ಕಲಸೋದು ಹೇಗಂತ ಗೊತ್ತಿಲ್ಲ. ಒಂದ್ಸಲ ಎಲ್ಲ ಬಣ್ಣ ಮಿಕ್ಸ್ ಮಾಡಿದ್ರು ಏನು ಮಾಡಿದ್ರು ಕೆಂಪು ಕಡಿಮೆ ಆಗಲ್ಲ, ಕೆಂಪೆ ಜಾಸ್ತಿ ಆಗ್ಬಿಟ್ಟು, ಏನು ಮಾಡಿದ್ರು ಅಷ್ಟು ಬಣ್ಣನ ಹಾಕ್ಬಿಟ್ಟೆ, ಏನು ಮಾಡಿದ್ರು ಕೆಂಪು ಕಡಿಮೆ ಆಗಲ್ಲ, ಅದಕ್ಕೆ ಪ್ರಮಾಣ ಇತ್ತು ನನಗೆ ಗೊತ್ತಿಲ್ಲ. ಅದನ್ನೇ ಹಚ್ಚಿದೆ ಅವರಿಗೆ, ಆ ಹಳ್ಳಿಯವ್ರಿಗೆ ಪಾಪ ಮೇಕಪ್ಪೇ ಗೊತ್ತಿರಲಿಲ್ಲ, ಬಟ್ರೆ ಬಣ್ಣ ಅಂದರೆ ಸಖತ್ತಾತ್ರಿ, ಅಂದರೆ ಚೆನ್ನಾಗಿಲ್ಲ ಅನ್ನುವ ಇಂಗ್ಲೀಷ್ ಶಬ್ದವನ್ನು ಚೆನ್ನಾಗಿದೆ ಅನ್ನೋದು ಬಳಸ್ತಾರೆ. ಅದ್ರ ಜೊತೆಯಲ್ಲಿ ನಾನು ಕೃಷಿ ಮಾಡ್ತಿದ್ದೆ. ಆವಾಗ ನಾನು ಆಗಲೇ ಹೇಳಿದ ಹಾಗೆ ನಾನು ಯೋಜನೆ ಮೇಳಕ್ಕೆ ಹೋಗಬೇಕು, ನಾಟಕ ಮಾಡಿಸ್ಬೇಕು, ನಮ್ಮ ನಾಟಕದಲ್ಲಿ ನಾವು ಬಹುಮಾನ ತಗಬೇಕು ಅನ್ನುವ ಉಮೇದಲ್ಲಿ ನಾನು ನನ್ನ ಜೊತೆಗೆ ನಮ್ಮನೆ ಕೆಲಸ ಮಾಡಕ್ಕೆ ಬರೋರು ಅವ್ರನ್ನೆಲ್ಲ ಸೇರಿಸ್ಕೊಂಡಿದ್ದೆ. ಅವರೆಲ್ಲರೂ ಏನು ಅವ್ರು ಸೇರಿಸಿ ಕೆಲಸ ಮಾಡೋದು ಮನೇಲಿ, ಕೆಲಸ ಮುಗಿಸ್ಬೇಕು ಅಲ್ಲಿ ಹೋಗೋದ್ರೊಳಗೆ ಅಂತ, ಇಲ್ಲ ಅವ್ರ ಕೆಲಸ ಹಾಳಾಗುತ್ತೆ ಅಲ್ವಾ. ಅದನ್ನು ಸೋಯಾಬೀನ್ ನೆಟ್ಟೆ, ಆಮೇಲೆ ಇದು ಹಣ್ಣಿನ ಮಾವಿನ ಹಣ್ಣಿನ ಗಿಡಗಳನ್ನಿಟ್ಟೆ. ಈಗ ಜೀರಿಗೆ ಮಾವಿನ ಮಡಿ, ಪರಿಮಳದ ಮಾವಿನ ಮಡಿ ಅದನ್ನ ಹಾಕಿದ್ದೀನಿ, ಅದು ಈಗ ಬಹಳ ಅದಕ್ಕೆ ಬೆಲೆ ಬರ್ತಾ ಇದೆ. ದಾಲ್ಚೀನಿ ಗಿಡಗಳನ್ನ ಇಟ್ಟಿದ್ದೀನಿ. ಹೀಗೆ ಈ ತರದ್ದು ಇನ್ನೂ ಏನೇನೋ ಗಿಡಗಳಿದೆ ನನಗೆ ಈಗ ನೆನಪಾಗ್ತಿಲ್ಲ. ಅಡಿಕೆ ತೋಟದಲ್ಲಿ ಮೆಣಸಿನ ಬಳ್ಳಿ ಅಂತೂ ಇದೆ, ಏಲಕ್ಕಿ ಗಿಡನ ಹಾಕಿ ಅದೆಲ್ಲ ಮಂಗ್ ತಿನ್ಬೇಕು, ಏಲಕ್ಕಿ ಗಿಡ ಹೋಗ್ಬಿಡ್ತು. ಹೀಗೆ ಏನೇನು ಸಾಧ್ಯತೆ ಇದೆ ನಮ್ಮ ಹತ್ರ ಸಾಧ್ಯತೆ ಇರೋ ಪ್ರಿಯ. ಆಮೇಲೆ ಗಂಧದ ಗಿಡದ ನರ್ಸರಿ ಮಾಡಿದ್ವಿ, ಏಲಕ್ಕಿ ಗಿಡದ ನರ್ಸರಿ ಮಾಡಿದ್ವಿ. ಎಲ್ಲದೂ ಮಾಡಿ ಮಾಡಿ ಅದು ಯಾರಿಗೂ ನಮಗೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ರೈತರ ಕಷ್ಟ ನಾನೇನು ಯಾರಿಗೂ ಹೇಳಬೇಕಾಗಿಲ್ಲ. ಆದರೆ ಏನೋ ಪ್ರಯೋಗ ಮಾಡಬೇಕು ಅಂತ, ಈಗ ಅದರಲ್ಲಿ ಹಣ ಮಾಡಿಬಿಡ್ಬೇಕು ಅಂತಲ್ಲ, ಆದರೆ ಹಣ ಆದರೆ ಸಂತೋಷ. ಅದು ಯಾವುದ್ರಲ್ಲಿ ಹಣ ಆಗಲಿಲ್ಲ, ಅದು ಸಾಯಲೂ ಇಲ್ಲ, ಬದುಕಿದ್ದೀವಿ. ಈ ಥರ ಕೃಷಿಯಲ್ಲೂ ನಾನು ಅನೇಕ ಪ್ರಯೋಗಗಳನ್ನು ಮಾಡಿದ್ದೀನಿ, ರಂಗಭೂಮಿಯಲ್ಲೂ ಪ್ರಯೋಗವನ್ನು ಮಾಡ್ತಾ ಎರಡೂ ಪ್ರಯೋಗದಲ್ಲೂ ಹೋಗ್ತಾ ಇದ್ದೀನಿ. ಎರಡು ದೋಣಿ ಮೇಲೆ ಕಾಲಿಟ್ಟರೆ ಅವನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗ್ತಾನೆ ಅಂತ ಹೇಳ್ತಾರೆ. ಆದರೆ ನಾವು ಇದನ್ನು ಎರಡು ದೋಣಿ ಅಂತಲೇ ತಿಳ್ಕೊಳ್ಳಲ್ಲ, ಇದು ಎರಡು ಒಂದೇ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಿದಾಗ ಅದು ಏನು ತೊಂದರೆ ಆಗಲ್ಲ ಅಂತ ನನಗನ್ಸಿದೆ. ಕೊನೆಯದಾಗೊಂದು ಪ್ರಶ್ನೆ, ನಿಮ್ಮ ಮನೆಯವರು ಯಾವಾಗ್ಲಾದ್ರೂ ನಮ್ಮ ಮನೆಯವ್ರದ್ದು ಒಂಚೂರು ಹುಚ್ಚಾಚ ಜಾಸ್ತಿ ಕಣ್ರಿ ಅನ್ನೋ ಒಂದು ಮಾತು ಹೇಳಿದ್ದೀರಿಯಾ? ನಾನು ಪರಸ್ಪರ ಭೇಟಿ ಆಗೋ ಸಂದರ್ಭದಲ್ಲಿ ಹೇಳಿದ್ದೆ, ನೀನು ನನಗೆ ಎರಡನೇ ಹೆಂಡತಿ, ಮೊದಲನೇ ಹೆಂಡತಿ ನಾನು ರಂಗಭೂಮಿ ಅಂತ. ಆದ್ರಿಂದ ನಾನು ದಿವಸ ಮನೆ ಬರೆದು 10 ಗಂಟೆ ಆಗ್ಬೋದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀನು ಒಪ್ಕೋ. ಇಲ್ಲ ನಿನಗೆ ಅದು ಇಷ್ಟ ಇಲ್ಲ ಅಂತ ಆದ್ರೆ ನೀನು ನನ್ನ ಹತ್ರ ಹೇಳ್ಬಿಡು, ನಾನು ಇಲ್ಲ ನನಗೆ ಹುಡುಗಿ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ಹುಡುಗಿ ಹುಡುಗನ ರಿಜೆಕ್ಟ್ ಮಾಡಿದ್ಲು ಅಂದ್ರೆ ಅದರ ಅರ್ಥ ಬೇರೆ ಆಗುತ್ತೆ. ಆದ್ರಿಂದ ನಾನೇ ನಿನ್ನ ರಿಜೆಕ್ಟ್ ಮಾಡಿದ್ದೀನಿ ಅಥವಾ ಏನೋ ಅಪಶಕನ ಆಯ್ತು ಅಂತ ಏನೋ ಹೇಳಿ ನಾನು ಬೇಕಾದ್ರೆ ತಪ್ಪಿಸ್ತೀನಿ, ಹಾಗೇನಾದ್ರು ಹೇಳ್ಬಿಡು ಅಂತ ಅವಾಗಲೇ ಹೇಳಿದ್ದೆ. ಆದ್ರಿಂದ ಅದು ಸಮಸ್ಯೆ ಆಗಲಿಲ್ಲ. ಆಮೇಲೆ ಕೂಡ ಕೆಲವೊಂದು ಸರಿ ಅನಿಸಿದೆ, ಸ್ವಲ್ಪ ಹುಚ್ಚಾಟ ಜಾಸ್ತಿ ಆಯ್ತು, ಸುಮ್ಮನೆ ದುಡ್ಡು ಕಳ್ಕೊತಾರೆ, ಸುಮ್ಮನೆ ಸುಸ್ತು ಮಾಡ್ಕೋತಾರೆ, ಆರೋಗ್ಯ ಹಾಳು ಮಾಡ್ಕೋತಾರೆ ಅಂತ ಅವರಿಗೆಲ್ಲ ಅನಿಸಿದೆ. ಅನಿಸಿದ್ರು ಕೂಡ ಅವರೇನು ಅದನ್ನ ಬಹಳ ದೊಡ್ಡದು ಮಾಡ್ಕೊಂಡು ಅದ್ರ ಬಗ್ಗೆ ಏನು ನಮ್ಮಲ್ಲಿ ನನಗೂ ಒಂದು ಕಾಡ್ತಾ ಇತ್ತು. ನಾನು ಯಾವತ್ತೂ ತಿರುಗ್ತಾ ಇರ್ತೀನಿ, ನಾಟಕಕ್ಕೆ ಹೋಗ್ತೀನಿ, ಯಾವುದೋ ಹೋರಾಟಗಳಿಗೆ ಹೋಗ್ತೀನಿ, ಸಿನಿಮಾಗಳಿಗೆ ಹೋಗ್ತೀನಿ, ಆಮೇಲೆ ಮನೆಯ ವಿಷಯಕ್ಕಾಗಿ ಹೊರಗಡೆ ತಿರುಗಾಡಕ್ ಹೋಗ್ತೀನಿ ಸಂಸಾರದ ವಿಷಯಕ್ಕೆ. ಅದು ಹೆಂಡತಿ ಅದಳು ಯಾವಾಗಲೂ ಅಡುಗೆ ಮಾಡ್ತಾ ಮನೆಯಲ್ಲೇ ಇರ್ತಾಳೆ ಅನ್ನೋದು ನನಗೆ ಯಾವಾಗಲೂ ಕಾಡ್ತಾ ಇತ್ತು. ಬಿರುದು ಸಮಪಾಲು ಇದೆಯಲ್ಲ ಜೀವನದಲ್ಲಿ, ಅದರಿಂದ ಅವಳಿಗೆ ಅನ್ಯಾಯ ಆಗ್ತಾ ಇದೆ, ಅವಳಿಗೊಂದು ಸಂತೋಷಕ್ಕೆ ಏನಾದರೂ ಬೇಕಲ್ಲ ಅಂತ ನೀನು ಸಂಘ ಸಂಸ್ಥೆಗಳಿಗೆ ಹೋಗು ಅಂತ ಅವಳಿಗೆ ಹೇಳ್ತಿದ್ದೆ. ಆದರೆ ಅವಳಿಗೆ ಸಂಘ ಸಂಸ್ಥೆಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ. ಒಂದ್ಸರಿ ಏನಾಯ್ತು ಅಂದ್ರೆ ಪಂಚಾಯತಿ ಎಲೆಕ್ಷನ್ ಬಂತು, ಆಗ ಮಹಿಳಾ ಮೀಸಲಾತಿ ಬಂತು. ಆವಾಗ ನಾನು ಹೇಳಿದೆ, ಅವ್ರು ಊರವ್ರು ಬಂದು ಕೇಳಿದ್ರು ನೀವು ನಿಲ್ಬೇಕು ಅಂತ ಬಂದು ಕೇಳಿದ್ರು ಒಂದಿಷ್ಟು ಜನ. ಆವಾಗ ಇದೊಂದು ಅವಕಾಶ ಬಂತು, ನಾನು ಇವಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದೆ. ನೀನು ನಿಂತ್ಕ ಎಲೆಕ್ಷನ್ಗೆ ಪ್ರಿಯ ಮಾಡಿ ಎಲ್ಲ ಕೇಳ್ತಿದಾರಲ್ಲ ಅಂತ. ನಾವು ಎಲೆಕ್ಷನ್ ನಿಂತ್ಕೊಂಡ್ವಿ, ಎಲ್ಲರೂ ಬಂದು ಪಕ್ಷೇತರ ನಿಂತ್ಕೊಂಡು ಯಾವ ಪಕ್ಷವೂ ಬೇಡ ನಮಗೆ ಅಂತ. ಆಮೇಲೆ ಎಲ್ಲ ಪಕ್ಷದವ್ರು ಕೇಳಿದ್ರು ನಾವು ದುಡ್ಡು ಕೊಡ್ತೀವಿ ನಿಮ್ಮ ಖರ್ಚಿಗೆ ಅಂತ. ನಮಗೇನು ದುಡ್ಡು ಕೊಡೋ ಖರ್ಚಿಗೆ ಕೊಡೋದು ಬೇಡ, ನಾವು ದುಡ್ಡು ಖರ್ಚು ಮಾಡೋದು ಇಲ್ಲ, ನಾವು ಗೆದ್ರಿ ಗೆಲ್ಲಿ ಸೋತ್ರ ಸೋಲಿ ನಾವು ಹೀಗೆ ನಿಲ್ತೀವಿ ಅಂತ ಯಾರ ಜೊತೆ ಕರ್ಕೊಂಡು ಹೋಗ್ಲಿಲ್ಲ. ನಾವು ಗಂಡ ಹೆಂಡತಿ ಇಬ್ಬರೇ ಎಲ್ಲ ಮನೆಗೆ ಪ್ರಚಾರಕ್ಕೆ ಹೋದ್ವಿ, ಎಲ್ಲ ಮನೆ ಮನೆ ನಾವೇ ಗಂಡ ಹೆಂಡತಿ ಇಬ್ಬರೇ ಮೂರು ಸಲ ಹೋಗಿದ್ವಿ, ನಮ್ಮನ್ನು ಗೆಲ್ಲಿಸಿದ್ದಾರೆ. ಅಂದರೆ ನಾವು ಅದನ್ನ ಪಂಚಾಯತಿ ಮೆಂಬರ್ ಆಗಿ ಏನು ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸಿದ್ವಿ. ಮರಳಿನ ಒಂದು ಲಾಬಿ ನಡೀತಿತ್ತು, ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ. ಆಮೇಲೆ ನಮ್ಮ ಹೆಗ್ಗೋಡಲ್ಲಿ ಒಂದು ಎಣ್ಣೆ ಅಂಗಡಿ ತೆಗಿಯೋಕೆ ಅಂತ ದೊಡ್ಡ ಕಂಪ್ನಿಯವರು ತಗೊಂಡಿದ್ರು. ಆಮೇಲೆ ಎಲ್ಲ ರೀತಿಯ ಹೋರಾಟ ನಾವು ಅದಕ್ಕೆ ವಿರೋಧ ಮಾಡಿದ್ವಿ. ನಮ್ಮ ಊರವನೇ ಅಧ್ಯಕ್ಷ ಆಗಿದ್ದ, ನಾನು ಬಿಡಲಿಲ್ಲ. ಎಲ್ಲ ಮಹಿಳೆಯರಿಗೂ ಹೇಳಿ ಒಂದು 2,000 ಜನ ಮಹಿಳೆಯರು ಸೇರಿದ್ರು, ಅವನ್ನೆಲ್ಲ ಕರೆದು ದೊಡ್ಡ ಹೋರಾಟ ಮಾಡಿ ಎಣ್ಣೆ ಅಂಗಡಿ ಆಗಿ ಬಿಡಲಿಲ್ಲ. ಇವ್ರು ಮುತ್ತ ಅಂತ ಇಲ್ಲಿದ್ದಾರಲ್ಲ, ಇಲ್ಲಿ ಬಂದಿದ್ದಾರೆ, ಅವ್ರ ಮನೇಲೆ ಒಂದಿವಸ ಮಾತುಕತೆ ಕರೆದ್ರು ನಮ್ಮ ಯಾರು ಆ ಎಣ್ಣೆ ಅಂಗಡಿಯವರ. ಅಂದ್ರೆ ನಮಗೇನಾದ್ರೂ ಹಣ ಗಿಣ ಕೊಟ್ಟು ನಮ್ಮನ್ನ ಇದು ಮಾಡೋಕ್ಕೆ ಆಗಿ ಅವರು ಇವ್ರ ಹತ್ರ ಹೇಳಿ ಕಳಿಸಿದ್ರು. ಅವ್ರು ಯಾರಿಗಾರು ಬೇಕಲ್ಲ, ಇವ್ರು ನನ್ನ ಸ್ನೇಹಿತರೊಳಗೆ ಗೊತ್ತಿತ್ತು, ಇವರು ಪಾಪ ಅವ್ರು ಆ ಥರದವ್ರು ಅಲ್ಲ ಅಂತ ಗೊತ್ತಿತ್ತು ಇವರಿಗೆ. ಆದರೆ ಅವ್ರು ಹೇಳಿದ ಮೇಲೆ ಒಂದು ಮಾತು ಹೇಳ್ಬೇಕಲ್ಲ, ಹೀಗಿದೆಯಪ್ಪ ನೋಡಪ್ಪ ಅಂದರೆ ನಾನು ಯೇಸು ಪ್ರಕಾಶ್ ಅಂತ ಇಲ್ಲಿದ್ದಾರಲ್ಲ ಅವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ. ಹೋಗಿ ಅವ್ರ ಎದುರಿಗೆ ಮಾತಾಡಿದ್ವಿ, ಯಾವ ಕಾರಣಕ್ಕೂ ನಾವು ಇಂಥದಕ್ಕೆಲ್ಲ ಬಗ್ಗೋರಲ್ಲ, ಪ್ರಪಂಚ ದೊಡ್ಡದಾಗಿದೆ, ನೀವೆಲ್ಲಾದರೂ ಎಣ್ಣೆ ಅಂಗಡಿ ಮಾಡ್ಕೊಳ್ಳಿ, ನಮ್ಮೂರಲ್ಲಂತೂ ಬೇಡ, ಜನ ನಮಗೆ ಈ ಥರ ಗೆಲ್ಲಿಸಿದ್ದಾರೆ, ನಾವು ಯಾವತ್ತೂ ಅದು ಮರಿಬಾರ್ದು ಅಂತ ಹೇಳಿ ನಾವು ಆ ಥರದ ಅಲ್ಲೂ ಕೂಡ ನಾವು ಒಂದು ಪ್ರಯೋಗವನ್ನು ತೋರಿಸಿ ನಾವು ಬದುಕಿದ್ದೀವಿ. ಅದರಿಂದ ಒಳ್ಳೆಯ ಗೌರವವನ್ನು ನಾವು ಊರಲ್ಲಿ ನಾವು ಇಟ್ಕೊಂಡಿದ್ದೀವಿ. ಒಳ್ಳೆಯದು ಸರ್, ಪ್ರಸನ್ನ ಅವರ ಬದುಕು ಒಂದು ರೀತಿ ಬೇರೆಯವರಿಗೆ ಮಾರ್ಗದರ್ಶನ ಅನ್ನೋದಕ್ಕಿಂತನೂ ಈ ಥರನೂ ಬದುಕಬಹುದು ಪ್ರಾಮಾಣಿಕವಾಗಿ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದೀರಿ. ಜೊತೆಗೆ ನಿಮಗೇನು ಅನಿಸತ್ತೆ, ಪ್ರಯೋಗಗಳು ಮಾಡ್ತೀರಿ, ಅದು 4 ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಮನೋಭಾವನೆನೂ ಇದೆ. ಜೊತೆಗೆ ಯಾರು ಬಂದು ಕೇಳಿದ್ರೆ ಸಲಹೆಗಳನ್ನು ನೀಡ್ತೀರಿ, ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ ನಿಮಗೆಲ್ಲ, ನನ್ನ ಕೃತಜ್ಞತೆಗಳು. ಇದುವರೆಗೆ ಕೃಷಿ ಹಾಗೂ ಕಲೆ ಈ ಕುರಿತು ಸಾಗರ ತಾಲೂಕು ಹುಣಸೇಕೊಪ್ಪದ ಪ್ರಸನ್ನ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಎ ಸುದರ್ಶನ. ಈಗ ಪರಿಸರ ಗೀತೆಗಳು.

ಆಕಾಶವಾಣಿ ಭದ್ರಾವತಿ. ಕೇಳಿದರೆ ಇದೊಂದು ಪ್ರಕಟಣೆ. 2022-23 ಸಾಲಿನಲ್ಲಿ ಅಂದರೆ ಬರುವ ಮೇ ತಿಂಗಳ 2-28-2023 ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹೊಸೂರು ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ರೈತರ ಮಕ್ಕಳಿಗಾಗಿ ನಡೆಸುವ 10 ತಿಂಗಳ ತರಬೇತಿಗೆ ಶಿವಮೊಗ್ಗ ಜಿಲ್ಲೆಯಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಿರುತ್ತಾರೆ. ಆಸಕ್ತಿ ಇರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬೇಕೆಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಶಿವಮೊಗ್ಗ ಅವರು ಪ್ರಕಟಣೆಯಲ್ಲಿ ಕೋರಿರುತ್ತಾರೆ. ಪ್ರಕಟಣೆ ಕೇಳಿದಿರಿ.